ಗ್ರಂಥ ಫಿಲಾಸಫಿ ನಿರಾಕರಣೆ ಪ್ರಾರಂಭದ ಸ್ಟೇಟ್ಮೆಂಟ್ನಲ್ಲಿ ವ್ಯವಹಾರದಲ್ಲಿ ಏನೇನು ಲಭ್ಯ ಇದೆಯೋ ಅದು ಯಾವುದು ಪಾರಮಾರ್ಥಿಕ ಸತ್ಯವಲ್ಲ, ಅದು ಯಾವತ್ತಿಗಿದ್ರೂ ಕೂಡ ದ್ವೈತ, ದ್ವೈತದಲ್ಲಿ ಪಾರಮಾರ್ಥಿಕ ಸತ್ಯತೆ ಇಲ್ಲ. ಯಾವಾಗ ನೀವು ದ್ವೈತ ಅಂತೀರೋ ಆವಾಗ ಅದಕ್ಕೆ ಕಾಲದ ಮಿತಿಯನ್ನು ಹಾಕಿಬಿಟ್ರಿ, ಕಾಲದ ಮಿತಿಯೊಳಗೆ ಭಿನ್ನತೆ ಇರ್ತದೆ ವಿನಃ ಅದ್ವೈತ ಇರೋದು. ಕಾಲದ ಮಿತಿಯನ್ನು ನಾವು ನೋಡ್ತೀವಿ, ಆದರೆ ಅದು ಅದ್ವೈತವನ್ನು ನೋಡ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲ. ಕಾಲದ ಮಿತಿಯಲ್ಲಿ ದ್ವೈತವನ್ನು ನೋಡು. ಹೀಗಾಗಿ ಬ್ರಹ್ಮನನ್ನು ಹೊರತುಪಡಿಸಿ ಇನ್ನೊಂದು ಯಾವುದು ಇಲ್ಲವೇ ಇಲ್ಲ. ಇನ್ನು ಹುಟ್ಟು ಸಾವುಗಳು ಹೇಗೆ, ಸೃಷ್ಟಿ ಸ್ಥಿತಿ ಲಯಗಳು ಹೇಗೆ ಅಂತ ಕೇಳಿದ್ದಾದರೆ ಅದು ಕೂಡ ದ್ವೈತವೇ. ದ್ವೈತವಾದ್ದರಿಂದಾಗಿ ಅದು ಕಾಲ ಮಿತಿಯಲ್ಲಿ ಬರ್ತದೆ, ಆದ್ದರಿಂದ ಅದು ಕೂಡ ನಾಶವಾಗಿ ಹೋಗ್ತದೆ. ನಾಶವಾಗುವುದು ಅದ್ವೈತ ಆಗುವುದಿಲ್ಲ, ಆದ್ದರಿಂದ ಅದ್ವೈತವು ಶ್ರೇಷ್ಠ. ಆನಂತರ ದ್ವೈತದಲ್ಲಿಯ ಶೂನ್ಯವಾದ ಕೂಡ ನಿರಾಕರಿಸಲ್ಪಟ್ಟಿತು. ಕೊನೆಗೆ ಜಿಜ್ಞಾಸ ಆಗಿದೆ, ಶಾಸ್ತ್ರವು ನಮ್ಮ ಸನಾತನ ಕಾಲದಿಂದಲೂ ಅನಾದಿ ಕಾಲದಿಂದಲೂ ನಮ್ಮೆಲ್ಲರಲ್ಲಿ ಹುಟ್ಟುಕಟ್ಟಿರುವಂತಹ ದ್ವೈತ ಭಾವ ಇವತ್ತಿನ ನಿನ್ನೆದು ಅಲ್ಲ, ಎಂದಿನಿಂದ ಅಜ್ಞಾನ ಇದೆಯೋ ಅಂದಿನಿಂದ ಇದು ಇದೆ. ಏನು ದ್ವೈತ ಭಾವ? ಶಾಸ್ತ್ರವು ಈ ದ್ವೈತ ಭಾವವನ್ನು ಹೇಗೆ ತೆಗೆದುಹಾಕ್ತದೆ? ಯಾಕೆ ನಾವು ಇಲ್ಲೇ ನಾನು ಇಟ್ಟಿದ್ನಲ್ಲ ನನ್ನ ಸೀಟ್ ಮೇಲೆ, ನನ್ನ ಸೀಟು ಹೋಗಿದೆ ಮತ್ತು ಅದು ಹೋಗಿದೆ ಅಂತ ಹುಡುಕೊಂಡು ಜನ ದ್ವೈತ ಭಾವನೆ ಕಳ್ಕೊಬೋದು ಅಂದ್ರೆ ಹೇಗೆ ಕಳ್ಕೊಬೋದು? ಇಲ್ಲ, ಶಾಸ್ತ್ರದ ಶ್ರವಣದಿಂದ ಹೋಗ್ತದೆ. ಶಾಸ್ತ್ರ ಶ್ರವಣದಿಂದ ಹೇಗೆ ಹೋಗ್ತದೆ ಅನ್ನೋ ವಿಚಾರ ಜಿಜ್ಞಾಸದಲ್ಲಿ ನಾವು ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದೇವೆ. ಏನು ಅಂದರೆ ಆತ್ಮತತ್ವವು ಅದು ದ್ವೈತವಾಗಲೇ ಇಲ್ಲ. ಅದು 33ನೇ ಶ್ಲೋಕದೊಳಗೆ ಅಸದ್ಭಿಹಿ ಈವ ಭಾವೈಹಿ, ಅಸದ್ಭಿಹಿ ಹೀವ ಭಾವೈಹಿ, ಯಾವುದು ಸತ್ಯವಲ್ಲವೋ ಸತ್ಯವಲ್ಲದ ಇರುವಿಕೆಯಿಂದ ಭಾವೈಹಿ ಮತ್ತು ಅದ್ವಯೇನಚ ಕಲ್ಪಿತ, ಅಜ್ಞಾನದಿಂದಲೂ ಮತ್ತು ಅದ್ವಯವೂ ಆದಂತಹ ಪರಬ್ರಹ್ಮನನ್ನ ಅಧಿಷ್ಠಾನದಲ್ಲಿ ಇಟ್ಟುಕೊಂಡು ಇವಷ್ಟೂ ಕಲ್ಪಿತವಾಗಿವೆ. ಐ ರಿಪೀಟ್ ಒನ್ಸ್ ಅಗೇನ್, ಅಸತ್ಯ ಆಗಿರುವಂತಹ ಈ ಜಗತ್ತಿನ ಪ್ರಕಟಣೆ, ಸುಳ್ಳೇ ಸುಳ್ಳಾಗಿರುವಂತಹ ಈ ಜಗತ್ ಪ್ರಕಟಣೆ ಅದ್ವಯೇನ ಕಲ್ಪಿತ, ಎಂದೆಂದೂ ಅನೇಕವಾಗದ ಅದ್ವಯ, ಎಂದೆಂದಿಗೂ ಅನೇಕವಾಗದ ಯಾವ ಒಂದೇ ಒಂದು ತತ್ವ ಇದೆಯೋ ಆ ತತ್ವದಿಂದಲೇ ಇವೆಲ್ಲವೂ ಕಲ್ಪಿಸಲ್ಪಟ್ಟಿವೆ. ಅನೇಕವಾಗದ ಮಣ್ಣಿನಿಂದ ಅನೇಕ ಘಟಗಳು ಹೇಗೆ ಕಲ್ಪಿಸಲ್ಪಟ್ಟಿವೆಯೋ, ಅನೇಕವಾಗದ ಬೆಳಕಿನಿಂದ ಅನೇಕ ಬೆಳಕುಗಳನ್ನು ನಾವು ಹೇಗೆ ವ್ಯವಹರಿಸುತ್ತೇವೋ, ಒಳಗಿನ ಬೆಳಕು, ಹೊರಗಿನ ಬೆಳಕು, ಮೇಲಿನ ಬೆಳಕು, ಪೂರ್ವ ದಿಕ್ಕಿನ ಬೆಳಕು, ಪಶ್ಚಿಮ ದಿಕ್ಕಿನ ಬೆಳಕು ಅಂತ ನಾವು ಬಳಸ್ತೇವೆ. ಬೆಳಕು ಅನೇಕ ಆಗಿಲ್ಲ, ಹಾಗೆಯೇ ಆ ಒಂದು ಪರಬ್ರಹ್ಮ ತತ್ವವು ಅನೇಕವಾಗದೆ ಆದರೂ ಕೂಡ ಕಲ್ಪಿತ, ಏನೋ ಅನೇಕ ಅನೇಕ ಭಾವಗಳಿಂದ ಕಲ್ಪಿಸಲ್ಪಟ್ಟಿದೆ. ಇನ್ನು ಆ ಭಾವಗಳನ್ನು ನಿರಾಕರಿಸಿ ನೋಡಿದಾಗ ಅದ್ವಯವು ಸ್ಪಷ್ಟವಾಗ್ತದೆ. ಭಾವಗಳನ್ನು ನಿರಾಕರಿಸಿ ನೋಡಿದಾಗ ಅದ್ವಯವು ಸ್ಪಷ್ಟವಾಗುತ್ತದೆ. ಹೀಗಾಗಿ ಅದ್ವಯ ಆತ್ಮ ಯಾವುದು ಶಿವ ಮಂಗಳ ಸೂಚಕ ಎಂದು ಪ್ರಸಿದ್ಧವಾಗಿದೆಯೋ ಈ ಅದ್ವೈ ಆತ್ಮ ಇದು ಯಾವತ್ತಿಗೂ ಮಂಗಳವೇ. ಶುದ್ಧ ಚಿನ್ನ ಚೈನ್ ಮಾಡಿಸಿದ್ರು ಶುದ್ಧವೇ, ಬಳೆ ಮಾಡಿಸಿದ್ರು ಶುದ್ಧವೇ, ಉಂಗುರ ಮಾಡಿಸಿದ್ರು ಶುದ್ಧವೇ, ನೀವು ಎಷ್ಟು ಥರದ ಆಭರಣಗಳನ್ನು ನೀವು ಮಾಡಿಸಿದ್ರು ಕೂಡ ಶುದ್ಧ ಚಿನ್ನ ಯಾವತ್ತಿಗೂ ಶುದ್ಧವೇ. ಹಾಗೆ ಈ ಪವಿತ್ರ ಆತ್ಮ ಇದು ಎಂದೂ ಕಲುಷಿತವಾಗಲಿಲ್ಲ. ಆದ್ದರಿಂದ ಈ ಆತ್ಮನೇ ಅದ್ವಯ ಆದ ಈ ಆತ್ಮನೇ ಮಂಗಳಕರನು ಅನ್ನುವ ಭಾಷ್ಯದೊಡನೆ ನಮ್ಮ ಅಧ್ಯಯನ ಮುಗಿದಿದೆ. ಕುತಶ್ಚ ಅದ್ವೈತ ಶಿವ 118 ಭಾಷೆ ಅದು ಕೂಡ ಆಗಿದೆ. ಈ ಬ್ರಹ್ಮತತ್ವವು ಅದ್ವಯವಾದ ಬ್ರಹ್ಮತತ್ವವು ನೀವು ಶಿವ ಮಂಗಳ ಅಂತ ಕರಿತೀರಿ. ಕುತಶ್ಚ ಯಾವ ಕಾರಣ ಮತ್ತಾವ ಕಾರಣದಿಂದ ಇದು ಮಂಗಳಕರವಾಗಿದೆ? ಇದು ಮಂಗಳಕರವಾಗಲಿಕ್ಕೆ ಬೇರೆ ಇನ್ನೇನಾದರೂ ಮತ್ತು ಕಾರಣಗಳಿವೆಯಾ? ಅದಕ್ಕಾಗಿ ಈ ಶ್ಲೋಕ 34. ನಾತ್ಮ ಭಾವೇನ ನಾನೇದಂ ನ ಸ್ವೇನಾಪಿ ಕಥಂಚನ ನ ಪೃಥಂಗ್ ನ ಪೃಥಕ್ ಕಿಂಚಿತ ತತ್ವವಿದೋ ವಿದುಃ. ಆಗಿದೆ ಕೂಡ ತದೇತತ್ ಸಮ್ಯಕ್ ದರ್ಶನ ಸ್ತೂಯತೆ. ಈ ಯಾವ ಸ್ಪಷ್ಟ ಜ್ಞಾನ ಇದೆಯೋ, ನಾನು ಆತ್ಮ, ಇರುವುದೆಲ್ಲವೂ ಆತ್ಮ, ಆತ್ಮನನ್ನ ಹೊರತುಪಡಿಸಿ ಇನ್ನೊಂದು ಯಾವುದೂ ಇಲ್ಲ ಇದೆ ಅಂತ ಒಂದದ್ದಾದ್ರೆ ಅದು ಮಿಥ್ಯ. ವೇದಾಂತ ಕಂಪ್ಲೀಟ್. ನಾನು ಆತ್ಮ, ಇರುವುದೆಲ್ಲವೂ ಆತ್ಮನೇ, ನಾನು ಆತ್ಮ, ಇರುವುದೆಲ್ಲವೂ ಆತ್ಮನೇ, ನನ್ನ ಹೊರತುಪಡಿಸಿ ಇನ್ನೊಂದು ಏನಾದರೂ ಇದೆ ಅಂತ ಹೇಳಿದ್ದಾದ್ರೆ ಅದು ಮಿಥ್ಯ. ಈ ಸ್ಪಷ್ಟ ಜ್ಞಾನ ಯಾವನು ಹೊಂದಿದ್ದಾನೆ ಅವನೇ ಜ್ಞಾನಿ. ಎಲ್ಲ ಜ್ಞಾನವನ್ನು ಪಡೆದವನು ಜ್ಞಾನಿ ಅಲ್ಲ. ಆ ಜ್ಞಾನವನ್ನು ಪಡೆಯದೇ ಇದ್ದಾಗ ಏನು ನೋವು ಆಗುವುದಿಲ್ಲ ಅದು ಜ್ಞಾನ. ನೋವು ಎರಡು ರೀತಿ ಆಗುವುದಿಲ್ಲ. ಹೋಗ್ಲಿ ಬಿಡು ನಮಗೆ ಯಾಕದೆಲ್ಲ ನೋವು ಇರುವುದಿಲ್ಲ. ಆದ್ರೆ ಇದು ಹೇಡಿಸಂ ನೋವು, ಇದು ಹೇಡಿಸಂ ಪರಿಹಾರ. ಅರ್ಥ ಆಗಲಿಲ್ಲ? ಅವಕಾಶ ಇದ್ರೆ ಪಡ್ಕೋತಿದ್ದೆ, ಅವಕಾಶ ಆಗಲಿಲ್ಲ ನಾವು ತಗೊಳ್ಳಿಲ್ಲ, ನಮಗದು ಜ್ಞಾನ ಆಗಲಿಲ್ಲ. ಇಟ್ಸ್ ಓಕೆ. ಅದರಿಂದ ನನ್ನ ಜ್ಞಾನ ಏನು ಕಡಿಮೆ ಆಗಲಿಲ್ಲಲ್ಲ. ಇದು ಸರಿಯಾದಂತಹ ಭಾವನ. ಸೊ ಈ ಭಾವನಾದಿಂದ ಅವನು ಸಮ್ಯಕ್ ದರ್ಶಿಯಾಗಿದ್ದಾನೆ. ಅವನು ಮಾತ್ರ ಸಮ್ಯಕ್ ದರ್ಶಿ ಆಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಏನ್ ಮಾಡ್ಬೇಕು ಅವನು, ಏನ್ ಮಾಡ್ಬೇಕು ಅವನು ತಿಳಿದ್ ಹೇಳ್ರಿ ಪಟ್ಟಣ. ರಾಗದ್ವೇಷಾದಿಗಳನ್ನ ನ್ಯೂಟ್ರಲೈಸ್ ಮಾಡ್ಕೋಬೇಕು. ನ್ಯೂಟ್ರಲೈಸ್ ಮಾಡೋದು ಅಂತಂದ್ರೆ ಅವುಗಳಿಂದ ಮೇಲೆ ಏರಬೇಕು, ಅವುಗಳು ಬರದಂತೆ ನೋಡ್ಕೋಬೇಕು ಅಂತಲ್ಲ. ಅವು ಬರಬಾರ್ದು ಅನ್ನೋ ರೂಲ್ಸ್ ಇಲ್ಲ, ಬರಬೇಕು ಅನ್ನೋ ರೂಲ್ಸು ಇಲ್ಲ. ಬೀಜ ಹೋಗಿದ್ರೆ ಬರ್ತಾವ, ಬೀಜ ಹೋಗಿಲ್ಲ ಅಂದ್ರೆ ಬರೋದಿಲ್ಲ. ಬೀಜ ಬದಲಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆ ಕೆಟಗರಿ ಜೊತೆ ಹೊಡೆದಾಡೋದನ್ನು ಬಿಟ್ಟುಬಿಟ್ರೆ ಈ ಕಡೆಗೆ ಬರ್ರಿ. ಅವುಗಳಿಗೂ ನನಗೆ ಸ್ಪರ್ಶ ಇಲ್ಲ, ಇದು ಜ್ಞಾನ. ಇಲ್ಲ ಪ್ರಾಕ್ಟೀಸ್ ಏನೂ ಇಲ್ಲ. ಇಲ್ಲಿ ದಿನ ದಿನಕ್ಕೂ ಮಾಸ ಮಾಸಕ್ಕೂ ಸಂವತ್ಸರ ಸಂವತ್ಸರಕ್ಕೂ ಉಪನಿಷತ್ತಿನಿಂದ ಉಪನಿಷತ್ತಿಗೂ ನೀನು ಬೆಳೀತಾ ಹೋಗ್ತೀಯ, ನಿನ್ನ ಅಂತಃಕರಣವು ಅರಳುತ್ತಾ ಹೋಗ್ತದೆ, ನಿನ್ನ ಮನಸ್ಸು ಲೈಟ್ ಆಗ್ತಾ ಹೋಗ್ತದೆ. ತುಕ್ಕ ನೋಡ್ತಾರ ನೋಡ್ರಿ, ತುಕ್ಕ ನೋಡ್ತಾರ, ದೇಹ ಲೈಟ್ ಆದ ಗೊತ್ತಾಗ್ತದೆ, ಮನಸ್ಸು ಲೈಟ್ ಆದ ಗೊತ್ತಾಗ್ತದೆ, ದೇಹ ಲೈಟ್ ಆಗೋದು ಗೊತ್ತಾಗ್ತದೆ. ಈ ಮನಸ್ಸು ಲೈಟ್ ಆಗದೇ ಇರೋದು ಹೆಂಗ್ ಗುರುತಿಸ್ಬೇಕು ಹೇಳ್ತೇನೆ, ನಾ ಹೇಳ್ತೇನೆ, ನಾ ನಿನ್ನೆ ಹೇಳೇನೆ, ನಾ ಇಳಿಯೋದು ಹತ್ತೋದು ಮಾಡ್ಬೇಕಾದ್ರೆ ಸಪೋರ್ಟ್ ತಗೋತಿದ್ದೆ, ಈಗ ಸಪೋರ್ಟ್ ತಗೊಳ್ಬೋದು, ಪಟ ಪಟ ಪಟ ಇಳಿದು ಬರ್ತೀನಿ, ಪಟ ಪಟ ಹಾಕ್ತೀನಿ. ಆಮೇಲೆ ಒಂದ್ ದಿವಸ ಅಂದ್ರೆ ಕೆಲವು ಸಲ ಇಳಿಯುವಾಗ ದೇಹ ಜಡ ಅನ್ನಿಸ್ತದೆ, ಕೆಲವು ಸಲ ಇಳಿಯುವಾಗ ದೇಹ ಲೈಟ್ ಅನ್ಸ್ ಹೇಳಿಲ್ಲ, ಲೈಟ್ ಅನ್ನಿಸ್ತದೆ. ತೂಕ ತೂಕ ಅಷ್ಟೇ ಇರ್ತದೆ, ಅದು ಹಾಳು ಮಜಾ, ಅದನ್ನು ಗುರುತಿಸ್ಬೇಕು. ತೂಕ ಅಷ್ಟೇ ಇರ್ತದೆ, 78 ಅಂದ್ರೆ 78 ತೂಕ ಇರ್ತದೆ. ಆದ್ರೆ ಇಳಿಯುವಾಗ ಹತ್ತುವಾಗ ಕೆಲವು ಸಲ ಜಡ ಅನ್ಸ್ತದೆ, ಕೆಲವು ಸಲ ಲೈಟ್ ಅನ್ಸ್ತದೆ. ಯಾಕೆ? ಹಾ, ಸೊ ಮನಸ್ಸಿಗೂ ತೂಕದ ರೀ, ಮನಸ್ಸಿಗೂ ತೂಕದ. ಮನಸ್ಸು ಭಾರ ಆದಾಗ ಏನಾಗ್ತದೆ? ಶರೀರ ಭಾರ ಆಗ್ತದೆ. ಮನಸ್ಸು ಲೈಟ್ ಆದಾಗ ಶರೀರ ಲೈಟ್ ಇರ್ತದೆ. ಹಾಗಾದ್ರೆ ಎಲ್ಲರ ಜೀವನ ಅವರವರ ಮನಸ್ಸಿನಂತೆಯೇನಾ, ಅವರವರ ದೇಹದಂತೆ ಅಲ್ಲ. ನಮ್ದು ಒಂದು ಸಿದ್ಧಾಂತ ಬಂತು ನೋಡ್ರಿ. ಹಾಗಾದ್ರೆ ಏನ್ ಮಾಡ್ಬೇಕು ಈಗ? ಈ ಸಮ್ಯಕ್ ದರ್ಶನ ಬೇಕು ಅಂತಂದ್ರೆ ಮನಸ್ಸನ್ನು ಸರಿ ಇಟ್ಕೊಳ್ಳಿ. ಯಾಕೆ ಯಾಕೆ ಅಂತ ಕಿರಿಕಿರಿ ಮಾಡೋ ಮನಸ್ಸದಲ್ಲ, ಅದನ್ನ ಅಧ್ಯಯನ ಮಾಡುವಾಗ ಪಾಜೆಕ್ಟ್ ತೆಗೆದುಕೊಳ್ಳಿ. ಇರು, ನಾ ಬರ್ತೇನೆ ನಿನ್ನ ಹತ್ರ, ಎಲ್ಲ ಅಟೆಂಡ್ ಆಗ್ತೀನಿ, ನಿಂದ ಎಲ್ಲ ಕಿರಿಕಿರಿನೂ ಕೇಳಿಸ್ಕೋತೀನಿ. ಆದ್ರೆ ಇಲ್ಲಿ ನನ್ನ ಹತ್ರ ಕಿರಿಕಿರಿ ಮಾಡಬೇಡ, ಅಲ್ಲಿ ಸುಮ್ಮನೆ ಪಕ್ಕಕ್ಕೆ ಕೂತ್ಕೊ. ಹೋಗು ಅಂತ ಹೇಳ್ಬೇಡ, ನನ್ನ ಹತ್ರ ಇಟ್ಕೊಳ್ಳು ಬೇಡ, ಎಲ್ಲದನ್ನು ಅಲ್ಲಿ ಇರು, ಅಲ್ಲಿರು, ಸುಮ್ಮನೆ ಇರು. ಈ ಪ್ರಕಾರ ಮನಸ್ಸು ಬುದ್ಧಿಗಳು ಅರಳುವುದರ ಮೂಲಕವಾಗಿ ಯಾರು ಗೆದ್ದುಕೊಂಡಿದ್ದಾರೋ ಅವ ಅರಳುತ್ತಾವ, ಅರಳುತ್ತಾವ, ರಿಲ್ಯಾಕ್ಸ್ ಆಗ್ತಾವ, ಲೈಟ್ ಆಗ್ತಾವ. ಮನಸ್ಸು ಬುದ್ಧಿಗಳು ಯಾವಾಗ ಲೈಟ್ ಆಗ್ತಾವ, ಅವು ರಿಲ್ಯಾಕ್ಸ್ ಆಗ್ತಾವ, ಅವು ಅರಳುತ್ತಾವ, ಆವಾಗ ಇವನು ಸಾಧಕನು ಅವುಗಳನ್ನು ಗೆದ್ದುಕೊಂಡ ಅಂತ ಅರ್ಥ. ಇಲ್ಲದೆ ಹೋದ್ರೆ ಪ್ರತಿನಿತ್ಯವೂ ಅವು ಇವನನ್ನು ಸಮಾಧಿ ಮಾಡ್ತಿರ್ತಾರೆ, ಪ್ರತಿ ಕ್ಷಣವೂ ಸಮಾಧಿ ಮಾಡ್ತಿರ್ತಾರೆ. ಈಗ ಅವನು ಸಮಾಧಿ ಆಗುವುದಿಲ್ಲ, ಯಾಕಂದ್ರೆ ಅವುಗಳನ್ನು ಕಳ್ಕೊಂಡಾನೆ ಅಂತ ಅರ್ಥ ಅಲ್ಲ, ಅವುಗಳ ಕೈಯಲ್ಲಿ ಇವನು ಚಿಕ್ಕಾಕೊಂಡಿದೆ. ಸೊ ಇದಕ್ಕೆ ಎರಡು ಸಾಧನ ಪೂಜ್ಯ ಸ್ವಾಮೀಜಿಯವರು ಹೇಳಿದರು, ಸುಮ್ಮನೆ ಜ್ಞಾಪಕ ಮಾಡ್ತೇನೆ ನಿಮಗೆ, ಎರಡು ಸಾಧನ ಹೇಳಿದರು. ಸಾಕ್ಷಿ ಭಾವ, ಇನ್ನೊಂದು ಸಾಧನ ಹೇಳಿದರು ಈಶ್ವರ ಭಾವ. ಏನು ನಡೀತದ, ಏನು ಜರುಗುತ್ತದ, ಏನು ಆಗ್ತಾ ಇದೆ, ಏನು ಹೋಗ್ತಾ ಇದೆ, ಏನು ಬರ್ತಾ ಇದೆ, ಏನು ಉಂಟಾಗ್ತಾ ಇದೆ, ಏನು ನಾಶ ಆಗ್ತಾ ಇದೆ, ಎಲ್ಲವನ್ನು ಸಾಕ್ಷಿ ಒಳಗೆ ಹಾಕೋಬಾರ್ದು, ಗಾರ್ಬೇಜ್ ಹಾಕೊಂಡಂಗೆ, ಗಾರ್ಬೇಜ್ ಪಿಕ್ಕರ್ ಅಂತ ಬರ್ತಾರ, ಚಿಂದಿ ಆಯೋ ಆಯ್ದುಕೊಳ್ಳು ಏನಂತಾರ ಕನ್ನಡದಲ್ಲಿ ಏನಂತಾರ, ಚಿಂದಿ ಅಲ್ವಾ? ಹಾ, ಕರೆಕ್ಟ್, ಚಿಂದಿ ಆಯೋ. ಅದೇನ್ ಮಾಡ್ತಾರೆ, ನಿಮ್ಮ ಹೊಲಸು ನೀವು ಬೇಡ, ನನಗೆ ಇರಲಿ, ನನಗೆ ಇರಲಿ ಅಂತೇಳಿ ಎಲ್ಲರ ಮನೆಯನ್ನು ಹೊಲಸು ತಾವು ಹಾಕೋ ಸುಮ. ಹೌದಾ? ನಾವೇನು ಮಾಡಿರ್ತೀವಿ ಅಷ್ಟೇ. ಅಂದರೆ ನಾವೆಲ್ಲ ಗಾರ್ಬೇಜ್ ಪಿಕ್ಕರ್ಸ್. ಅದು ಬೇಡ ಅಂತ ಹೇಳ್ತಾರೆ ಅವರು ಉಪನಿಷತ್ತು. ವೀತರಾಗ ಭಯ ಕ್ರೋಧ ಕ್ರೋಧಿ. ಹೌದಾ? ವೀತ ವೀತ ರಾಗ ಭಯ ಕ್ರೋಧೈ ಮುನಿಭಿರ್ವೇದ ಪಾರಗೈ ಪಾರಗೈಹಿ ನಿರ್ವಿಕಲ್ಪೋಹ್ಯಯಂ ದೃಷ್ಟಃ ನಿರ್ವಿಕಲ್ಪೋಹ್ಯಯಂ ದೃಷ್ಟಃ ಪಂಚೋಪಶಮೋದ್ವಯಃ ಪಂಚೋಪಶಮೋದ್ವಯಃ ವೀತರಾಗಭಯಕ್ರೋಧೈಹಿ ವೀತರಾಗಭಯಕ್ರೋಧೈಹಿ ಮುನಿಭಿರ್ವೇದಪಾರಗೈಹಿ ನಿರ್ವಿಕಲ್ಪೋಹ್ಯಯಂ ದೃಷ್ಟಃ ನಿರ್ವಿಕಲ್ಪೋಹ್ಯಯಂ ದೃಷ್ಟಃ ಪಂಚೋಪಶಮೋದ್ವಯಃ ಪಂಚೋಪಶಮೋದ್ವಯಃ ರಾಗ ಭಯ ಕ್ರೋಧ ಇವುಗಳನ್ನು ಬಿಟ್ಟವರಾಗಿ ವೇದ ಅಧ್ಯಯನವನ್ನು ಮಾಡಿದವರಾಗಿ ವೇದ ಪಾರಗೈಹಿ ವೇದಾಧ್ಯಯನವನ್ನು ಮಾಡಿದವರಾಗಿ ಯಾವ ಮುನಿಗಳಿದ್ದಾರೋ ಮನನಶೀಲರಾದ ಮುನಿಗಳಿದ್ದಾರೋ ಅವರು ನಿರ್ವಿಕಲ್ಪ ಅದ್ವಯ ಪ್ರಪಂಚ ಉಪಶಮ ಆತ್ಮನನ್ನ ಅವರು ಕಾಣುತ್ತಾರೆ. ಆತ್ಮ ಶಬ್ದವನ್ನು ಅಧ್ಯಹಾರ ಮಾಡ್ಕೋಬೇಕು. ಅಲ್ಲಿ ಆತ್ಮ ಶಬ್ದ ಇಲ್ಲ. ನಿರ್ವಿಕಲ್ಪೋ ಯಯಂ ದೃಷ್ಟ ಅಯಂ ಆತ್ಮಾನಂ ದೃಷ್ಟ ಅಯಂ ಶಬ್ದ ಇದೆ. ಈ ಅಯಮನು ಈ ಏನು ಈ ಆತ್ಮನನ್ನು ದೃಷ್ಟ ಕಾಣುತ್ತಾರೆ. ರಾಗ ಭಯ ಕ್ರೋಧಗಳನ್ನು ಗೆದ್ದುಕೊಂಡವರು ಮುನಿಗಳಾದವರು ಮನನಶೀಲರಾದವರು ವೇದಾಧ್ಯಯನವನ್ನು ಮಾಡಿದವರು ವೇದಾಧ್ಯಯನ ಮಾಡೋದಂದ್ರೇನು? ಶಾಸ್ತ್ರದ ಪ್ರಮಾಣಗಳಲ್ಲಿ ವಿಶ್ವಾಸ. ಶಾಸ್ತ್ರ ಪ್ರಮಾಣ ವಿಶ್ವಾಸ ಅಂದ್ರೇನು? ತಾವು ಮಾಡ್ತಾ ಇರುವಂತಹ ಅಧ್ಯಯನದಲ್ಲಿ ಅವ್ರಿಗೆ ವಿಶ್ವಾಸ ಇದ್ರೆ ಮುಗೀತು. ಮತ್ತೆ ನೀವು ಹೇಳಿದ್ರೆ ಅಲ್ಲಿ ವೇದಾಧ್ಯಯನ ಮಾಡಿದವರು ಅಂತ ಅದಕ್ಕೆ ನಾವು ಹೋಗ್ತೀವಿ, ವೇದಾಧ್ಯಯನ ಮಾಡಿಬಿಟ್ಟು 14 ವರ್ಷ ಆದ್ಮೇಲೆ ಬರ್ತೀವಿ ಆಮೇಲೆ. ಹಾಗರ್ಥ ಅಲ್ಲ. ಏನು ಅಧ್ಯಯನದಲ್ಲಿದ್ದರೂ ಆ ಅಧ್ಯಯನ ಚೆನ್ನಾಗಿ ಮಾಡಿ ಅಷ್ಟೇ. ಅಧ್ಯಯನಕ್ಕೆ ಬಂದೇವಿ, ಅಧ್ಯಯನ ಮಾಡೋಣ. ಅದರಲ್ಲಿ ನಮ್ಮ ಕಮಿಟ್ಮೆಂಟು, ನಮ್ಮ ಸ್ಟುಡಿಯಸ್ನೆಸ್ಸು ಇದೆಲ್ಲ ಮುಗೀತು ಅಷ್ಟೆ. ವೀತರಾಗ ಭಯ ಕ್ರೋಧೈ ಮುನಿಭಿ. ಮುನಿ ಅಂತ ಯಾಕೆ ಕರೆದ್ರು? ಪ್ರತಿ ಕ್ಷಣವೂ ಸಿಟ್ಟಿಗೆಳ್ತಾರೆ. ಹಾ, ಆತ್ಮ ಒಂದೇ ಚಿಂತನೆಯಲ್ಲಿ ಇರ್ತಾರೆ. ಆತ್ಮ ಚಿಂತನೆಯೇ ಅವರ ವಿಷಯವಾಗಿರ್ತದೆ. ಸತತವಾಗಿ ಆತ್ಮ ಚಿಂತನೆ ಇರ್ತದೆ. ಆದ್ದರಿಂದ ಅವರ ಹೆಸರು ಮುನಿ. ಸೊ ಇಂತಹ ಮುನಿಗಳು ನಿರ್ವಿಕಲ್ಪ ಆತ್ಮನನ್ನ, ಪ್ರಪಂಚವು ಶಾಂತವಾದಂತಹ ಆತ್ಮನನ್ನ, ಅದ್ವಯನೂ ಆದ ಆತ್ಮನನ್ನ ಅವರು ಕಾಣುತ್ತಾರೆ. ಓಕೆ. 121 ಭಾಷ್ಯ. ವಿಗತ ರಾಗ ಭಯ ಕ್ರೋಧಾದಿ ಸರ್ವದೋಷೈಹಿ ಸರ್ವದಾ ಮುನಿಭಿಹಿ ಮನನಶೀಲೈಹಿ ವಿವೇಕಿಭಿಹಿ ವೇದಪಾರಗೈಹಿ ಅವಗತ ವೇದಾರ್ಥ ತತ್ವ ತತ್ವೈಹಿ ಜ್ಞಾನಿಭಿಹಿ ನಿರ್ವಿಕಲ್ಪಃ ಸರ್ವವಿಕಲ್ಪಶೂನ್ಯಃ ಅಯಮಾತ್ಮಾ ದೃಷ್ಟಃ ಉಪಲಬ್ಧಃ ವೇದಾಂತ ಅರ್ಥ ತತ್ಪರೈಹಿ. ವಿಗತ ರಾಗ ಭಯ ಕ್ರೋಧ. ವಿಗತ ಅಂದ್ರೆ ಬಿಟ್ಟುಕೊಟ್ಟ. ಏನೇನನ್ನ ಬಿಟ್ಟು ಕೊಟ್ಟಿರ್ಬೇಕು, ರಾಗ ಭಯ ಕ್ರೋಧ ಅಕ್ಸೆಟ್ರಾ ಆದಿ ಸರ್ವ ದೋಷೈಹಿ, ಸ ಎಲ್ಲ ದೋಷಗಳಿಂದಲೂ ಬಿಟ್ಟವರಾಗಿ, ಬಿಟ್ಟುಕೊಟ್ಟವರಾಗಿ, ಎಲ್ಲ ದೋಷಗಳನ್ನೂ ಬಿಟ್ಟುಕೊಟ್ಟವರಾಗಿ. ಅದೆಲ್ಲ ಬಿಟ್ಕೊಂಡು ಸಾಕಷ್ಟು ಸಮಯ ಉಳಿತದೆ, ಆ ಸಮಯ ಏನ್ ಮಾಡಬೇಕು, ಸರ್ವದಾ ಮುನಿಭಿ ಮನನಶೀಲೈಹಿ, ಯಾರು ಮುನಿಗಳಾಗಿದ್ದಾರೆ, ಸತತವಾಗಿ ಆತ್ಮಚಿಂತನೆ ಇರ್ತಾರೆ, ಮನನ ಮಾಡ್ತಿರ್ತಾರೆ, ಅವರು ವಿವೇಕಿಗಳಾಗಿರ್ತಾರೆ, ವೇದ ಪಾರಗೈಹಿ ಅವರು ವೇದಗಳನ್ನು ಚೆನ್ನಾಗಿ ಅರ್ಥಿಸಿಕೊಂಡಿರುತ್ತಾರೆ, ಅವಗತ ವೇದಾರ್ಥ ತತ್ವಜ್ಞಾನಿಭಿ ಅವರು ಜ್ಞಾನಿಗಳು ಅನಿಸ್ಕೊಂಡಿರ್ತಾರೆ, ಅಂತಹ ನಿರ್ವಿಕಲ್ಪ ಸರ್ವ ವಿಕಲ್ಪ ಶೂನ್ಯ ಅಯಂ ಆತ್ಮ, ಯಾವ ಆತ್ಮ ಇದ್ದಾನೋ ಆ ಆತ್ಮನ ದೃಷ್ಟ, ಆತ್ಮನನ್ನೇ ಕಾಣಬೇಕು. ಸತ್ಸಂಗ ಹೋದರೂ ಚಿಂತೆ ಇಲ್ಲ, ಜಪತಪಾದಿಗಳು ತೊಡಗಿದ್ರೂ ಚಿಂತೆ ಇಲ್ಲ, ಕರ್ಮಗಳಲ್ಲಿ ತೊಡಗಿದ್ರೂ ಚಿಂತೆ ಇಲ್ಲ, ಆದರೆ ಇವರ ಚಿಂತನೆ ಏನಿರಬೇಕು ಅಂತಂದರೆ ಚಿಂತೆ ಒಳಗೆ ಚಿಂತನೆ ಇರಬಾರ್ದು, ಆತ್ಮನಲ್ಲಿ ಚಿಂತನೆ ಇರಬೇಕು, ಚಿಂತನೆ ಆತ್ಮನಲ್ಲಿ ಇರಬೇಕು, ಚಿಂತೆಯಲ್ಲಿ ಚಿಂತನೆ ಮಾಡ್ತೇನೆ, ಹೀಗಾಗಿ ಪ್ರತಿ ಕ್ಷಣವೂ ಸುಡಲ್ಪಡ್ತೀವಿ, ಆ ಚಿಂತೆ ಏನು ಮಾಡ್ತದೆ, ಚಿತೆಯಂತ ಸುಡುತ್ತದೆ, ಚಿಂತನೆ ಏನು ಮಾಡ್ತದೆ, ಮನುಷ್ಯನ ಅರಳಿಸ್ತದೆ, ನಮಗೆ ಅರಳೋ ಬೇಕಾಗಿದೆ ಈಗ, ಆದ್ದರಿಂದ ಸಾಕಿನ್ನ ಇಷ್ಟು ಚಿಂತೆ ಮಾಡಿದೆಲ್ಲ ಸಾಕು, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಚಿಂತೆ ಮಾಡಿದ್ವಿ, ಜ್ಞಾನಿ ಬಿಹಿ ಅವಾಗ ಅವನೇನಾಗ್ತಾನೆ, ಆ ಶಾಸ್ತ್ರಗಳನ್ನು ಚೆನ್ನಾಗಿ ಅರ್ಥಿಸಿಕೊಳ್ತಾನೆ, ಅವಗತ ವೇದ ಅರ್ಥ ಅವಗತ ಪ್ರಾಪ್ತಿ ಮಾಡಿಕೊಳ್ತಾನೆ, ಏನನ್ನ ವೇದದ ಯಥಾರ್ಥವನ್ನು ಪ್ರಾಪ್ತಿ ಮಾಡಿಕೊಳ್ತಾನೆ, ತತ್ವೈಹಿ ಜ್ಞಾನಭಿಹಿ, ಆದ್ದರಿಂದ ಅವನಿಗೆ ತತ್ವಜ್ಞಾನಿ ಅಂತ ಕರೀತಾರೆ, ನಿರ್ವಿಕಲ್ಪ ಸರ್ವವಿಕಲ್ಪ ಶೂನ್ಯ ಅಯಮಾತ್ಮ, ಎಲ್ಲ ವಿಕಲ್ಪಗಳಿಂದ ಬರಿದಾದಂತಹ, ಎಲ್ಲ ವಿಕಲ್ಪಗಳಿಂದ ರಹಿತವಾದಂತಹ ಅಯಮಾತ್ಮ ದೃಷ್ಟ ಕಂಡುಬರುತ್ತದೆ, ಉಪಲಬ್ಧ ಅದು ಲಭ್ಯವಾಗಿರ್ತದೆ, ಅದು ಯಾರಿಗೆ, ವೇದಾಂತ ಅರ್ಥ ತತ್ಪರೀಹಿ, ಅವನು ವೇದಗಳನ್ನು ಕಲ್ತಿರಬಹುದು ಆದರೆ ವೇದಾಂತವನ್ನು ಕಲ್ತಾನೆ ಅಂತ ಹೇಳಿ ಬರುವುದಿಲ್ಲ, ಇದು ನಮ್ಮಲ್ಲೆಲ್ಲ ಸಾಕಷ್ಟು ಜನ ಪಂಡಿತರಿದ್ದಾರೆ, ಮಹಾನ್ ಮಹಾನ್ ಪಂಡಿತರು ವೇದಗಳನ್ನು ಗಳಗಳವಾಗಿ ಹೇಳ್ತಾರೆ, ಆದರೆ ವೇದಾಂತ ಶೂನ್ಯ, ಜಯ ಜಯ ಶಂಕರ ಹರ ಹರ ಶಂಕರ ಅಷ್ಟಕ್ಕೆ ಸೀಮಿತ, ಏನು ಅದ್ವೈತ, ವಿಕಲ್ಪರಹಿತ, ಯಾಕೆ ಏನಾಯ್ತು, ಹೌದು ಬರ್ತಾರಲ್ಲ ಮತ್ತೆ, ಜ್ಞಾನಿಭಿ ನಿರ್ವಿಕಲ್ಪ ಸರ್ವ ವಿಕಲ್ಪ ಶೂನ್ಯ, ಜ್ಞಾನಿ ಅಂದ್ರೆ ಯಾರು, ಯಾವ ವಿಕಲ್ಪಗಳನ್ನು ಇಟ್ಟುಕೊಡದೇ ಇದ್ದವನು, ಅಯಂ ಆತ್ಮ ದೃಷ್ಟ, ಇಂಥ ಆತ್ಮನನ್ನು ಅವನು ಕಾಣುತ್ತಾನೆ, ಉಪಲಬ್ಧ ಹೇಗೆ ಇದು ಪ್ರಾಪ್ತಿಯಾಗ್ತದೆ, ವೇದಾಂತ ಅರ್ಥ ತತ್ಪರೈಹಿ, ಸತತವಾಗಿ ವೇದಾಂತ ಅರ್ಥವನ್ನು ಚೆನ್ನಾಗಿ ಅರ್ಥಿಸ್ಕೋಬೇಕಾಗ್ತದೆ, ವೇದಾಂತ ಪಕ್ಷವನ್ನಾಶ್ರಯಿಸಬೇಕು, ಇರೋದು ಇದು ಸಾಧನ ಬಂದಿ, ವೇದಾಂತ ಪಕ್ಷವನ್ನಾಶ್ರಯಿಸಬೇಕು ಅಂತ, ವೇದಾಂತ ಅಂತಿದೆಯೋ ಏನೋ ವೇದೋಕ್ತ ಕರ್ಮ ಅದಲ್ಲ, ಹೌದು ವೇದಾಂತ ಅಂತಾನೆ ಇರ್ಬೇಕು, ವೇದಾಂತ ಪಕ್ಷವನ್ನು ಆಶ್ರಯಿಸಬೇಕು, ಕೊನೆಗೆ ಕೊನೆ ಶ್ಲೋಕ ಲಾಸ್ಟ್ ವರ್ಷ ಶ್ರುತಿ ಶಿರೋ ಪಕ್ಷ ಸಮಾಶೀಯತ, ವೇದಾಂತ ಅದೇ ಶ್ರುತಿ ಶಿರ ಅಂತ ಅರ್ಥ. ನಾವು ಶ್ರುತಿ ಶಿರ ಅನ್ನೋದನ್ನ ವೇದಾಂತ ಅಂತಾನೆ ಅರ್ಥ ಮಾಡ್ತೀವಿ. ಶ್ರುತಿ ಶಿರೋವಾಕ್ಯ, ಶ್ರುತಿ ಶಿರೋವಾಕ್ಯ ಅಂತಂದ್ರೆ ಮಹಾವಾಕ್ಯ, ಜೀವೇಶ್ವರ ಐಕ್ಯವನ್ನು ತೋರಿಸಿದಂತ ಮಹಾವಾಕ್ಯಗಳು. ಮಹಾವಾಕ್ಯಗಳು ಎಲ್ಲಿರ್ತವೆ ಅಂದ್ರೆ ವೇದಾಂತ ಉಪನಿಷತ್ತು, ಉಪನಿಷತ್ತು ಅಂದ್ರೆ ವೇದಾಂತ, ವೇದಗಳ ಅಂತ ಭಾಗ ವೇದಾಂತ. ಸೊ ಅಲ್ಲಿಗೆ ಅಲ್ಲಿಗೆ ಸರಿ ಹೋಯ್ತು. ಶ್ರುತಿ ಶಿರೋ ವಾಕ್ಯ ಸಮಾಕರ್ಣ್ಯತಾಂ ಸಮಾಶ್ರೀಯತಾಂ, ಇನ್ನು ಸಮಾಕರ್ಣ್ಯ ಮತ್ತು ಕರ್ಣ್ಯತ ಅಂದ್ರೆ ಅಲ್ಲಿ ಬಂದ್ ನೋಡ್ರಿ. ಸಮಾಕರ್ಣ್ಯ ಮತ ಬರ್ತದೆ ಶ್ರುತಿ ಶಿರೋ ವಾಕ್ಯ ವಾಕ್ಯ ಸಮಾಕರ್ಣ ಸಮಾಶ್ರೀಯತ ಮತ್ತು ಬೇರೆ ಮತ್ತೆ ಆಶ್ರಯಿಸಬೇಕು. ಹಾ ಕೇಳದ ಹೇಳ್ರಿ, ಸಮಾಶ್ರೀಯತ ಎಲ್ಲಿದೆ? ಅದು ಬೇರೆ. ಆಯ್ತಪ್ಪ, ನಾ ಹೇಳಿದ್ರಿ ಮತ್ತೆ ಎರಡು ಬೇರೆ ಬೇರೆ ಅವು, ಸಮಾಕರಣತಾಂ ಬೇರೆ, ಸಮಾಶ್ರೀಯತಾಂ ಬೇರೆ. ಹಾ ಮತ್ತೆ ಸರ್ವ ವಿಕಲ್ಪ ಶೂನ್ಯ ಅಯಂ ಆತ್ಮ ದೃಷ್ಟ ಉಪಲಬ್ಧ ವೇದಾಂತ ಅರ್ಥ ತತ್ಪರೈಹಿ. ಆ ವೇದಾಂತ ಅರ್ಥ ಅಂತಂದ್ರೆ ಉಪನಿಷತ್, ಉಪನಿಷತ್ ಅರ್ಥಗಳಲ್ಲಿ ತಾತ್ಪರ್ಯವನ್ನು ಇಟ್ಕೊಂಡಂತಹ ಸಾಧಕರು, ಶ್ರಾವಕರು, ಶ್ರವಣ ಮಾಡುವ ಸಾಧಕರು, ಮುಮುಕ್ಷುಗಳು, ಅವರು ಅರ್ಥ ಮಾಡ್ಕೋತಾರೆ. ಏನಂತ ಅರ್ಥ ಮಾಡ್ಕೋತಾರೆ? ಇದು ರಾಗ ಭಯ ಕ್ರೋಧಗಳನ್ನು ಕಳೆದುಕೊಂಡವರಿಗೆ ಇದು ಪ್ರಾಪ್ತವಾಗ್ತದೆ ಅನ್ನುವಂಥದ್ದನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕಪ್ಪ ಅಂದರೆ ಎಲ್ಲಿ ರಾಗದ್ವೇಷಾದಿಗಳು ಇರ್ತಾವೋ ಅಲ್ಲಿ ವಿಕಲ್ಪಗಳು ಇರ್ತವೆ. ರಾಗದ್ವೇಷಾದಿಗಳು ಇಲ್ಲದೇ ಇದ್ದಾಗ ನಿರ್ವಿಕಲ್ಪ, ಅಂತಹ ನಿರ್ವಿಕಲ್ಪರಾದಂತಹ ಅವರು ದೃಷ್ಟ, ಅವರನ್ನು ಗುರುತಿಸ್ತಾರೆ. ಪ್ರಪಂಚ ಉಪಶಮ, ಪ್ರಪಂಚವೇ ಶಾಂತವಾದಂತಹ ಆ ಸ್ಥಿತಿಯನ್ನು ಗುರುತಿಸ್ತಾರೆ. ಏನು ಅದು ಸ್ಥಿತಿ? ಅದ್ವಯ, ತನ್ನ ಹೊರತು ಬರೆಸಿ ಎರಡನೇದಿಲ್ಲದೇ ಇದ್ದಂತಹ ಏಕಮೇವ ಅದ್ವಿತೀಯಂ ತತ್ವ, ಅದನ್ನು ಅವರು ಗುರುತಿಸ್ತಾರೆ. 121 ವೀತರಾಗ ಭಯ ಕ್ರೋಧಾದಿ ಸರ್ವದೋಷೈಹಿ ಸರ್ವದಾ ಮುನಿಭಿ ಮನನ ಶೀಲೈಹಿ ವಿವೇಕಿಭಿ ವೇದ ಪಾರಗೈಹಿ ಅವಗತ ವೇದಾರ್ಥ ತತ್ವೈಹಿ ಜ್ಞಾನಿಭಿ ನಿರ್ವಿಕಲ್ಪಃ ಸರ್ವ ವಿಕಲ್ಪ ಶೂನ್ಯ ಅಯಂ ಆತ್ಮ ದೃಷ್ಟ ಉಪಲಬ್ಧ ವೇದಾಂತ ಅರ್ಥ ತತ್ಪರೈ ಪ್ರಪಂಚ ಉಪಶಮ. ವೇದಾಂತ ಅರ್ಥ ತತ್ವ, ವೇದಾಂತ ವೇದಾಂತ ವಾಕ್ಯಗಳು ಅಂದ್ರೆ ಶಾಸ್ತ್ರ ವಾಕ್ಯಗಳ ಶ್ರವಣದಲ್ಲಿ ತಾತ್ಪರ್ಯವನ್ನು ಇಟ್ಕೊಂಡಂತಹ ಶ್ರಾವಕರು ಅಂದ್ರೆ ಶಿಷ್ಯರು, ಸಾಧಕರು, ಮುಮುಕ್ಷುಗಳು, ಅವರಿಗೆ ಇದು ಕಂಡು ಬರ್ತದೆ, ಸ್ಪಷ್ಟವಾಗಿ ಕಂಡು ಬರ್ತದೆ. ಏನು? ಸರ್ವ ವಿಕಲ್ಪ ಶೂನ್ಯ ಆತ್ಮ, ಆತ್ಮನಲ್ಲಿ ಯಾವ ವಿಕಲ್ಪಗಳು ಇಲ್ಲ. ಪಟ್ ಅಂತ ಶೂನ್ಯ ಆತ್ಮ ನೀವು ಕಂಡು ಬರುತ್ತಾನೆ ಅಂದ್ಬಿಡ್ತೀರಾ? ಶೂನ್ಯಾತ್ಮನು ಅಂತ ಕಂಡು ಬರುದಲ್ಲ. ಅಲ್ಲಿ ಸರ್ವ ವಿಕಲ್ಪಗಳಿಂದ ರಹಿತನಾದ ಆತ್ಮ, ಆತ್ಮ ಶೂನ್ಯ ಮಾಡಿಬಿಟ್ರೆ ಗತಿ ಏನು ಆಮೇಲೆ? ಹಂಗರ್ಥಲ್ಲ. ಯಾರಿಂದ? ಜ್ಞಾನಿ ಬಿಹಿ. ಯಾರವರು ಜ್ಞಾನಿಗಳು? ವೇದಾಂತ ಅಲ್ಲ, ವೇದ ಅರ್ಥ ತತ್ವೈ ತತ್ವೈ ಅವಗತ, ವೇದಾರ್ಥ ತತ್ವ ನೋಡಿ, ವೇದಾರ್ಥ ತತ್ವ, ವೇದಗಳ ತಾತ್ಪರ್ಯ ಪುರುಷಾರ್ಥದ ಸ್ವಾತಂತ್ರ್ಯತೆಯನ್ನು ಸದುಪಯೋಗ ಪಡಿಸಿಕೊಳ್ಳುವುದರ ಮೂಲಕವಾಗಿ ವೈರಾಗ್ಯವನ್ನು ಹೊಂದಿ ಮುಮುಕ್ಷುಗಳಾಗಿ ಪರಮ ಪುರುಷಾರ್ಥವನ್ನು ಸಾಧಿಸಬೇಕು. ಇದು ವೇದಗಳ ತಾತ್ಪರ್ಯ, ಸಮಸ್ತ ವೇದಗಳ ತಾತ್ಪರ್ಯ ಇಷ್ಟೇ ಇರು. ಯಾರು ಭಜನೆಯಿಂದ, ಯಾರು ಭಕ್ತಿಯಿಂದ, ಯಾರು ನಾಮಸ್ಮರಣೆಯಿಂದ, ಯಾರು ಪಾರಾಯಣದಿಂದ, ಯಾರು ಯಜ್ಞಯಾಗ ಹೋಮದಿಂದ, ಯಾರು ಭಕ್ತಿಯಿಂದ, ತಾತ್ಪರ್ಯ ಅದಲ್ಲ. ನೀವು ಪ್ರಾಣಾಯಾಮ ಮಾಡಿ ಬಂದ್ರೋ, ಭಜನೆ ಮಾಡಿ ಬಂದ್ರೋ, ಪೂಜೆ ಮಾಡಿ ಬಂದ್ರೋ, ಅರ್ಚನೆ ಮಾಡಿ ಬಂದ್ರೋ, ಇದು ತಾತ್ಪರ್ಯ ಅಲ್ಲ. ತಾತ್ಪರ್ಯ ಏನು ಅಂತಂದ್ರೆ, ಪ್ರತಿಯೊಬ್ಬರಲ್ಲಿಯೂ ಕೂಡ ಇರುವಂತಹ ಪುರುಷಾರ್ಥದ ಸ್ವಾತಂತ್ರ್ಯತೆ ಸದುಪಯೋಗ ಆಗಬೇಕು. ಆ ಮೂಲಕವಾಗಿ ವೈರಾಗ್ಯವನ್ನು ಹೊಂದಬೇಕು. ಆ ಮೂಲಕವಾಗಿ ಅವನು ಮುಕ್ಷವಾಗಿ, ಮೋಕ್ಷಕ್ಕಾಗಿ ಪ್ರಯತ್ನ ಮಾಡಬೇಕು, ಮುಕ್ತನಾಗಬೇಕು. ಗೊತ್ತಾ ಇಲ್ಲ? ವೇದ ಅವಗತ ವೇದಾರ್ಥ ತತ್ವೈ, ವೇದಗಳ ತಾತ್ಪರ್ಯ ಇಷ್ಟೇ ಇರೋದು. ಅದೇ ಯಾವ ಜಾತಿ, ಯಾವ ಕುಲ, ಗೋತ್ರ ಏನೂ ನೋಡ್ಲಿಕ್ಕೆ ಹೋಗೋದಿಲ್ಲ, ಎಂದೂ ನೋಡಿಲ್ಲ. ಇದನ್ನ ಜಾಗತಿಕವಾಗಿ ಸ್ಥೈರ್ಯದಿಂದ ಎದೆ ಶ್ರದ್ಧಿಸಿ ಎದ್ದು ನಿಂತವರು ಆಗಿನ ಕಾಲಕ್ಕೆ ಸ್ವಾಮಿ ದಯಾನಂದ ಸರಸ್ವತಿ, ಈಗಿನ ಕಾಲಕ್ಕೂ ಸ್ವಾಮಿ ದಯಾನಂದ, ಆಗಿನ ಕಾಲಕ್ಕಂದ್ರೆ 250 ವರ್ಷ ಹಿಂದೆ, ಈಗಿನ ಕಾಲಕ್ಕಂದ್ರೆ 21ನೇ ಶತಮಾನ. ಇವು ಏನು ಹೇಳಿ ನನಗೆ ಇಲ್ಲಿ ಅವಗತ ವೇದಾರ್ಥ ತತ್ವೈಹಿ, ಇದಕ್ಕೆ ನನಗೆ ಶಬ್ದ ಕೊಡಿ. ಬ್ರಾಹ್ಮಣ ಅಂತಿದ್ಯಾ, ಕ್ಷತ್ರಿಯ ಅಂತಿದ್ಯಾ, ವೈಶ್ಯ ಅಂತಿದ್ಯಾ, ಶೂದ್ರ ಅಂತಿದ್ಯಾ, OBC ಅಂತಿದ್ಯಾ, ಜನರಲ್ ಅಂತಿದ್ಯಾ, ಏನಂತಿದೆಯಾ ಅಲ್ಲಿ? ಅಂದ್ರೆ ಭಾರತೀಯ ಸಂಸ್ಕೃತಿ, ವೈದಿಕ ಸಂಸ್ಕೃತಿ ಎಷ್ಟು ವಿಶಾಲವಾದ ಭಾವದಿಂದ ಕೂಡಿದೆ ಅನ್ನೋದನ್ನ ಸ್ವಲ್ಪ ನಾವು ಕರ್ನಾಟಕದವ್ರು ಎಣಿಕೆ ಹಾಕಿ ನೋಡಬಾರ್ದು. ಅದನ್ನ ಎಲ್ಲರೂ ಅವರವರ ಜಾತಿ ಗಲಾಟೆಯೊಳಗೆ ಇದ್ದ, ಅಯ್ಯಯ್ಯಯ್ಯೋ ಉರಿತಾರ, ಹಸಿ ಕಟ್ಟಿಗೆ ಉರಿದಂಗೆ, ಇಲ್ಲ ಒಣ ಕಟ್ಟಿಗೆ ಉರಿತಂದ್ರೆ ಹೋಗ್ಬಿಡ್ತು, ಮುಳ್ಬಿಡ್ತು, ಭಸ್ಮ ಆಗ್ಬಿಡ್ತು. ಇದು ಹಸಿ ಕಟ್ಟಿಗೆ ಮುಗಿಯ ಹೊಲ್ಕ ಹಂಗೆ ಹೊಗೆ ಆಡ್ತಾನೆ ಸರ್, ಎಷ್ಟು ಚಂದ ನೋಡ್ರಿ. ಅವಗತ ವೇದಾರ್ಥ ತತ್ವ ಆಯ್ತು. ಇದಕ್ಕೆ ಇರೋದು ಎರಡು ಮಾರ್ಗದರ್ಶನ. ಒಂದು ಅಪರಾವಿದ್ಯ, ಇನ್ನೊಂದು ಪರಾವಿದ್ಯ. ಮಾರ್ಗ ವೈದಿಕ ಮಾರ್ಗದರ್ಶನ ಯಾವ ವಯಸ್ಸೇ ಇರಲಿ, ಯಾವ ಜಾತಿನೇ ಇರಲಿ, ಅದು ಕೊಡೋದು. ಯಾವ ಜಾತಿಯವ್ರಿಗೆ ಕೊಟ್ಟಿರೋದು ಮುಖ್ಯ ಅಲ್ಲ. ಅದು ಏನು ಮುಖ್ಯ ಅಂತಂದ್ರೆ, ಒಂದು ಅಪರಾವಿದ್ಯ, ಅದರ ಅಧಿಕಾರಿಗಳೇ ಬೇರೆ. ಪರಾವಿದ್ಯ ಅಧಿಕಾರಿಗಳೇ ಬೇರೆ. ಹೆಂಗೆ, ಮೆಡಿಕಲ್ ಕಾಲೇಜ್ ಹೋಗೋ ಅಧಿಕಾರಿಗಳೇ ಬೇರೆ, MBA ಮಾಡ್ಕೊಂಬೋ ಅಧಿಕಾರಿಗಳೇ ಬೇರೆ. ಇವನು MBA ಮಾಡ್ಕೊಂಬೋ ಅಧಿಕಾರಿ ಕರ್ಕೊಂಡೋಗಿ ನೀವು ಅಲ್ಲಿ ಮೆಡಿಕಲ್ ಅನಾಟಮಿ ಕ್ಲಾಸಿಗೆ ಕೂಡಿಸ್ಬಿಟ್ರೆ ಆ ಮೂಳೆ ಅಣಿಗೆ ಹೋಗಿ ಕೂಡ್ತಾನ, ಮೂಳೆ ಲೆಕ್ಕಾಚಾರ, ಮೂಳೆ ಮೂಳೆ ಆಡಿಟ್ ಮಾಡ್ತಾನ. ಅಧಿಕಾರಿ ಭೇದ ಆತ, ವೇದ ವೇದಾಂತ ಅಧಿಕಾರಿ ಭೇದ, ಎಲ್ಲ ಸೇರಿ ಸಬ್ಜೆಕ್ಟ್ ಒಂದ ವೇದ. ಅದರಲ್ಲಿ ಎರಡು ಭಾಗ, ಒಂದು ಪರಾವಿದ್ಯೆ ಅಪರಾವಿದ್ಯೆ. ಅಪರಾವಿದ್ಯೆ ಅಧಿಕಾರಿ ಏನು ಅಂತಂದ್ರೆ ಫಲಾಪೇಕ್ಷೆಯನ್ನು ಇಟ್ಟುಕೊಂಡವನು ಅಪರಾವಿದ್ಯೆ ಅಧಿಕಾರಿ. ಫಲಾಪೇಕ್ಷೆ ಮತ್ತೆ ವಿವರಿಸಬೇಕು, ದೃಷ್ಟ ಅದೃಷ್ಟ ಪಾಪ ಪುಣ್ಯ ಲೋಕ ಪರಲೋಕ ಅವೆಲ್ಲ ಅದರ ಲೆಕ್ಕಾಚಾರ ಬರ್ತವೆ. ಏ ಏನು ಪಾಪ ಏನು ಪುಣ್ಯ, ಅವಾಗ ನಾವು ಅದ್ರ ನಂಬಿಕೆ ಇಲ್ಲ ಹಂಗನ್ನಬಾರ್ದು. ನೀವು ಹಾಗನ್ನೋದ್ರಿಂದ ನೀವು ಹಿಂದೂಗಳಲ್ಲ ಅಂತ ತೋರಿಸ್ತದೆ. ಹಿಂದೂಗಳ ಪ್ರಥಮ ಹೆಜ್ಜೆ ವೇದಗಳಲ್ಲಿ ವಿಶ್ವಾಸವನ್ನು ಇಟ್ಟವನು ಹಿಂದೂ. ಯಾವನು ವೇದಗಳಲ್ಲಿ ವಿಶ್ವಾಸ ಇಡೋದಿಲ್ಲ ಅವನು ಅವೈದಿಕ ಅನಿಸುತ್ತಾನೆ, ಅವನನ್ನ ಶತ್ರು ಅಂತ ದೂರ ಇಡಬೇಕು. ಪೂಜ್ಯರ ಶತ್ರುವತ್ಯಜೇತ ದೂರ ಇಡಬೇಕಂತ ಅರ್ಥ. ಯಾಕೆ ದೂರ ಇಡಬೇಕಂದ್ರೆ ಅವನು ನಮಗೆ ದ್ವೇಷಿ ಅಂತಲ್ಲ, ಅವನು ನಮ್ಮ ಶತ್ರು ಅಂತಲ್ಲ, ನಾವು ಹಾಳಾಗಬಾರ್ದು ಅಂದ್ರೆ ಅವ್ರನ್ನ ದೂರ ಇಡಬೇಕು ಅಷ್ಟೇ. ಅವ್ರ ಪಾಡಿಗೆ ಅವ್ರು ಬಿಟ್ಬಿಡ್ರಿ. ಅವಗತ ವೇದಾರ್ಥ ತತ್ವೈಹಿ. ಇನ್ನು ಅವೇ ವೇದಗಳು ಅವನಿಗೆ ಈ ಫಲಾಪೇಕ್ಷೆ ಇಟ್ಟುಕೊಂಡು ಅವನಿಗೆ ಬೂಸ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಏ ಅದಕ್ಕಿಂತ ಚಲೋ ಇದನ್ನು ಬಯಸು, ಇದಕ್ಕಿಂತ ಚಲೋ ಅದನ್ನು ಬಯಸು, ಅದಕ್ಕೆ ಅದರ ತಗದ ಯಜ್ಞ ಮಾಡು, ಇದಕ್ಕೆ ಈ ಹೋಮ ಮಾಡು, ಅದು ಹೋಮ ಮಾಡು ಅಂತ ಹೇಳ್ತಾತ ಹೋಗ್ತದೆ. ಕೊನೆ ಒಂದು ದಿವಸ ಏನಾಗ್ಬಿಡ್ತಾನೆ, ದಿವಸದಲ್ಲೂ ಟೋಟಲಿ ಗೆಟ್ಸ್ ಟಯರ್ಡ್. ಎಷ್ಟು ಟಯರ್ಡ್ ಆಗ್ಬಿಡ್ತಾನೆ ಅಂದ್ರೆ ಬಗ್ಗ ನೀನು ಆಗ್ಲಿಕ್ಕಿಲ್ಲ, ಹೋಗ್ಲಿಕ್ಕೆ ಮುಗಿಯಂಗೇ ಇಲ್ಲ, ಅದೇ ಮುಗಿಯಂಗೇ ಇಲ್ಲ, ಮುಗಿಯಂಗೇ ಇಲ್ಲ, ಮುಗಿಯಂಗಿಲ್ಲ, ಬೇಡ ಬೇಡ ಬಿಡೋದು. ಮತ್ತೇನ್ ಮಾಡ್ತೀಯ ಹಂಗಾರೆ, ನನಗೆ ಇದೆಲ್ಲ ಸಣ್ಣ ಪುಟ್ಟ ಬೇಡ, ನನಗೆ ಶಾಶ್ವತವಾದ ಆನಂದವನ್ನು ಕೊಡುವಂತಹ ಮಾರ್ಗ ಇದ್ರೆ ಹೇಳು. ಹುಟ್ಟು ಸಾವುಗಳಿಂದ ತಪ್ಪಿಸಿ ಶಾಶ್ವತವಾದ ಆನಂದವನ್ನು ಕೊಡುವಂತಹ ಮಾರ್ಗ ಇದ್ರೆ ಹೇಳು ಅಂತ ಹೇಳಿದಾಗ ಅವನ ವೈರಾಗ್ಯ ಅಧಿಕಾರಿ ಆಗ್ತಾನೆ, ವೈರಾಗ್ಯವನ್ನು ಪಡೆದಿರ್ತಾನೆ, ಬೇರೆ ಅಧಿಕಾರಿ ಆಗ್ತಾನೆ. ಅವನು ಈ ಹೋಮ ಮಾಡು ಆ ಹೋಮ ಮಾಡು ಅಂದ್ರೆ ಅವನು ಮಾಡ್ಲಿಕ್ಕಿಲ್ಲ. ಹೀಗಾಗಿ ಅವನೇನ್ ಮಾಡ್ತಾನೆ, ಶಾಸ್ತ್ರದ ಮಾರ್ಗದರ್ಶನ ಪಡಿತಾನೆ, ಅವನು ಹೋಗ್ತಾನೆ. ಆಯಿತು, ನಾನು ಉಪನಿಷತ್ ಕ್ಲಾಸಿಗೆ ಬರ್ತೇನೆ, ಅವನು ಕೂತ್ಕೋತಾನೆ. ಉಪನಿಷತ್ತು ಭಗವದ್ಗೀತಾ ಇವೆಲ್ಲವನ್ನು ಸೇರಿಸಿ ಏನು ವೇದಾಂತ ಶಾಸ್ತ್ರಗಳು ಅಂತ ಇವೆಷ್ಟವರೇ ಅಂದ್ರೆ ಮುಖ್ಯವಾಗಿ ಮೂರೇ ಪ್ರಸ್ಥಾನ ತ್ರಯಗಳು, ಉಪನಿಷತ್ತು ಭಗವದ್ಗೀತಾ ಬ್ರಹ್ಮಸೂತ್ರ. ಅದು ಉಪನಿಷತ್ತು ಶ್ರುತಿ ಅನಿಸುತ್ತದೆ, ಭಗವದ್ಗೀತಾ ಮತ್ತು ಬ್ರಹ್ಮಸೂತ್ರ ಇವು ಸ್ಮೃತಿ ಅನಿಸುತ್ತೆ. ಸ್ಮೃತಿ ಅಂದ್ರೇನು? ಸ್ಮೃತಿ ಅಂತಂದ್ರೆ ಸ್ವತಂತ್ರವಾಗಿ ವೈದಿಕ ವೇದ ವಿಚಾರಗಳನ್ನ ಉಪನಿಷತ್ ವಿಚಾರಗಳನ್ನ ಸ್ವತಂತ್ರವಾಗಿ ತಮ್ಮದೇ ಆದ ಶಬ್ದಗಳಲ್ಲಿ ರಚಿಸಿರುವಂತೆಲ್ಲವೂ ಕೂಡ ಅವು ಸ್ಮೃತಿ. ಎಲ್ಲ ಪ್ರಕರಣಗಂತಲೂ ಸ್ಮೃತಿಗಳು, ಭಗವದ್ಗೀತಾ ಸ್ಮೃತಿ, ಎಲ್ಲ ಸ್ಮೃತಿ. ಅದೇ ವೇದಾಂತನೇ ಇರ್ತದೆ, ಆದರೆ ತಮ್ಮದೇ ಆದ ವಾಕ್ಯಗಳಲ್ಲಿ ವ್ಯಾಖ್ಯಾನಿಸುತ್ತೆ. ಅವು ಮತ್ತೆ ಡಿವೈಡ್ ಮಾಡ್ಬೋದು, ಅದು ಶ್ಲೋಕ ಆಗ್ಬೋದು, ಪಂಚಕ ಆಗ್ಬೋದು, ಅಷ್ಟಕ ಆಗ್ಬೋದು, ಷಟ್ಕ ಆಗ್ಬೋದು. ಅವು ಮತ್ತೆ ಮತ್ತೆ ಡಿವೈಡ್ ಮಾಡ್ಬೋದು, ಸ್ತುತಿಪರ ಆಗಿರ್ಬೋದು, ಪೌರಾಣಿಕವಾಗಿರ್ಬೋದು, ಅಲಂಕಾರಿಕ. ಕಾಳಿದಾಸ ಅವರೆಲ್ಲ ಬರೆದು ಅಲಂಕಾರಿಕವಾಗಿರ್ಬೋದು. ಮತ್ತೆ ವಾಪಸ್ ಬರ್ರಿ, ಎಲ್ಲ ತಗೊಂಡು ಬಂದು ಎಲ್ಲಿ ಬಂದ್ರಿ? ಈಗ ಉಪನಿಷತ್ತು, ಉಪನಿಷತ್ತು ಮತ್ತು ವಾಪಸ್ ವೇದಗಳಿಗೆ ಬಂದ್ರಿ. ಸೊ ತಾತ್ಪರ್ಯ ಏನು ಅಂತಂತಂದ್ರೆ ಪ್ರತಿಯೊಬ್ಬರು ಮುಕ್ತರಾಗಬೇಕು. ಮಾನವ ಜನ್ಮ ಪ್ರಾಪ್ತಿ ಆಗಿರೋದೇ ಮುಕ್ತಿಯನ್ನು ಹೊಂದಲಿಕ್ಕೆ, ಪ್ರತಿಯೊಬ್ಬರು ಮುಕ್ತರಾಗಬೇಕು, ಇದು ತಾತ್ಪರ್ಯ. ಇದರೊಳಗೆ ಎಲ್ಲದಪ್ಪ ಜಾತಿ ಇತ್ಯಾದಿಗಳು? ಸುಮ್ಮನೆ ಓ ಅಂತ ಹರಾಡ್ತಾರೆ ಹಂಗೆ, ಎಂತಹ ಅಜ್ಞಾನ. ವೇದಾಂತ ಅರ್ಥ ತತ್ಪರೈ ಪ್ರಪಂಚ ಉಪಶಮ. ಇದು ಬಹಳ ಚಂದದ. ಪ್ರಪಂಚ ಏನು? ಪ್ರಪಂಚ ಅಂದ್ರೆ ದ್ವೈತ ಭೇದ ವಿಸ್ತಾರ. ಪ್ರಪಂಚ ಅಂದ್ರೆ ಏನು? ದ್ವೈತ ಭೇದ ವಿಸ್ತಾರ. ದ್ವೈತವನ್ನ ವಿಸ್ತರಿಸ್ಕೋತ ಹೋಗದೆ ಪ್ರಪಂಚ ನೋಡಪ್ಪ. ಮತ್ತದು OBC 18, 20, 30 ಯಾಕೆ ಆಗ್ಬೇಕದು ವಿಸ್ತರಿಸೋದು? ನಮ್ದು ಒಂದು ಮಠ ಆಗಿರ್ಲಿ, ನಮ್ದು ಒಂದು ಪೀಠ ಆಗಿರ್ಲಿ, ನಮ್ ಪೀಠಾಧಿಪತಿನ ಜಗದ್ಗುರುನ. ದ್ವೈತ ಭೇದ ವಿಸ್ತಾರ. ತಸ್ಯ ಉಪಶಮ ಅಭಾವ ಯಸ್ಮಿನ್ ಸ ಆತ್ಮ ಪ್ರಪಂಚ ಉಪಶಮ. ಈ ಪ್ರಕಾರವಾಗಿ ಯಾವುದು ಆ ಅಧಿಕಾರಿತ್ವ ಅನ್ನೋದ್ ಬೇಕಾಗಿದೆ. ಅಧಿಕಾರಿತ್ವ ಹೆಂಗಿರ್ಬೇಕಂದ್ರೆ ಪ್ರಪಂಚ ಉಪಶಮ. ಪ್ರಪಂಚ ಪ್ರಪಂಚ ಅಂದ್ರೇನು? ದ್ವೈತ ಭೇದ ವಿಸ್ತಾರ ಪ್ರಪಂಚ. ತಸ್ಯ ಉಪಶಮ, ದ್ವೈತವು ಎಲ್ಲಿ ಶಾಂತವಾಗಿರ್ತದೆ, ತನ್ನ ಹಾರಾಟ ನಿಲ್ಲಿಸಿರುತ್ತದೆ. ನಾವೇ ಶ್ರೇಷ್ಠನ ಹೋರಾಟ ನಿಲ್ಲಿಸಿರ್ತದೆ. ಅದಕ್ಕೆ ಶಾಂತ ಸ್ಥಿತಿ ಅಂತ ಕರೀತ. ಯಾರು ಪ್ರೀತಿ ಮಾಡಿದವರಿಗೆ, ಅವ್ರಿಗೆ ಪ್ರೀತಿ ಮಾಡಲಿ, ಇಲ್ಲಪ್ಪ ಸ್ವಲ್ಪ ಸಮಾಧಾನ, ಸ್ವಲ್ಪ ಸಮಾನ ಕೂತ್ಕೊ ಕೂತ್ ಸ್ವಲ್ಪ ಸಮಾನ ಕೂತ್ಕೊಪ್ಪ ಕೂತ್ ಹಾ ಹೇಳಪ್ಪ. ಅವ್ರು ಹಾರಾಡ್ತಾರ ಅಂತ ನಾವು ಹಾರಾಡೋದು ಏನು ಅರ್ಥ ಇಲ್ಲ. ಅವರು ಹಾರಾಡೋದ್ರ ಜೊತೆಗೆ ನಾವು ಹಾರಾಡಲಿಕ್ಕೆ ಹೋದದ್ದಾದ್ರೆ ಅವ್ರು ಎಷ್ಟು ಅಜ್ಞಾನಿಗಳು ಅಷ್ಟೇ ಅಜ್ಞಾನಿಗಳು ನಾವು ಅಂತ ಆಗ್ತೀವಿ. ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಹಾರಾಟ ಅವ್ರದ್ದು ಹಾರಾಡದಂತೆ ಶಾಂತ ಮಾಡೋದು ಒಳ್ಳೆಯದು. ಆದ್ದರಿಂದ ತಸ್ಯ ಉಪಶಮ, ಕಸ್ಯ ದ್ವೈತ ಭಾವ ಉಪಶಮ ಅಭಾವ ಸ ಆತ್ಮ ಪ್ರಪಂಚ ಉಪಶಮ. ಅದನ್ನ ಆತ್ಮನಲ್ಲಿ ಇವು ಯಾವ ಭಾವಗಳು ಇರುವುದಿಲ್ಲ ಅವನು ಉಪಶಮನು. ಅತಈವ ಅದ್ವಯ ಪಂಡಿತೈಹಿ ವೇದಾಂತಾರ್ಥ ತತ್ಪರೈಹಿ ವೇದಾಂತಾರ್ಥ ತತ್ಪರೈಹಿ ಸನ್ಯಾಸಿಭಿಃ ಅಯಮಾತ್ಮ ದ್ರಷ್ಟುಃ ಶಕ್ಯಃ ನಾನ್ಯೈಃ ರಾಗಾದಿ ಕಲುಷಿತ ಚೇತೋಭಿಃ ಸ್ವಪಕ್ಷಪಾತಿ ದರ್ಶನೈಃ ತಾರ್ಕಿಕಾದಿಭಿಃ ಇತಿ ಅಭಿಪ್ರಾಯಃ. ವಿಗತ ದೋಷ, ಎಲ್ಲ ದೋಷಗಳನ್ನ ಕಳೆದುಕೊಂಡವರು ಯಾರೋ, ಪಂಡಿತರು ಅನಿಸಿಕೊಂಡವರು ಯಾರೋ, ವೇದಾಂತ ಅರ್ಥ ತತ್ಪರವನ್ನ ತತ್ಪರರಾಗಿರುವವರು ಯಾರೋ, ಆ ವೇದಾಂತ ಅರ್ಥದಲ್ಲಿ ತತ್ಪರರಾಗಬೇಕು ಅಂದ್ರೆ ಸುಮ್ಮನೆ ಆಗ್ಲಿಕ್ಕೆ ಆಗೋದಿಲ್ಲ. ಅವನು ಉಳಿದವುಗಳಿಂದ ಸನ್ಯಾಸ ಆಗುತ್ತೆ. ಉಳಿದವುಗಳಲ್ಲಿ ಸನ್ಯಾಸ ತಗೊಂಡಾಗ ಅಲ್ಲಿ ತತ್ಪರ ಆಗುವುದಿಲ್ಲ, ಇಲ್ಲಿ ತತ್ಪರ ಆಗ್ತಾರೆ. ಅಯಾತ್ಮ ದ್ರಷ್ಟು ಶಕ್ಯ, ಅಂಥವರಿಂದ ಈ ಆತ್ಮನನ್ನ ಶಬ್ದ ಕಾಣೋದಂತ ಆಗ್ಬಿಟ್ರೆ ಕಷ್ಟ ಆಗ್ತದೆ, ಸ್ಪಷ್ಟ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಕಾಣೋದು ಶಬ್ದ ಸಹ ಅರ್ಥ, ಆ ಅರ್ಥ ಆ ಅರ್ಥ ನಾವು ಉಪಯೋಗ ಮಾಡಿಬಿಟ್ಟು ಅಂತಂದ್ರೆ ಅಪಾರ್ಥ ಆಗ್ಬಿಡುತ್ತೆ ಎಲ್ಲಾದ್ರೂ. ಸ್ವಾಮಿ ನಾವು 20 ವರ್ಷ ಆಯ್ತು ಇನ್ನೂ ಕಾಣವಲ್ಲ, ಇನ್ನೂ ಕಾಣವಲ್ಲ. ಆ ಶಬ್ದ ಬಳಸ್ಬೇಕಾಕ ಅವನಿಂದ ಪ್ರಶ್ನೆ ಸ್ವಾಗತ ಮಾಡ್ಬೇಕು ಫಸ್ಟ್. ಸ್ವಾಮೀಜಿ ಉಪಯೋಗ ಮಾಡೋ ಶಬ್ದ ಕ್ಲಾರಿಟಿ. ಓಕೆ, ಸೊ ಈ ಪ್ರಕಾರವಾಗಿ ಇವನೇನ್ ಮಾಡ್ತಾನೆ, ನಾಣ್ಯೈಹಿ ಮತ್ತೆ ಬೇರೆ ಯಾರಿಂದಲೂ ಇದನ್ನ ಸ್ಪಷ್ಟೀಕರಿಸಿಕೊಳ್ಳಿಕ್ ಸಾಧ್ಯವಿಲ್ಲ. ಯಾರವರು? ರಾಗಾದಿ ಕಲುಷಿತ ಚೇತೋಭಿಹಿ, ರಾಗ ಭಯ ಕ್ರೋಧಾದಿಗಳನ್ನು ಇಟ್ಟುಕೊಂಡು ಪಕ್ಷಪಾತಿಗಳಾಗಿ ಇದ್ದಾರಲ್ಲ ತಾರ್ಕಿಕರು, ತಮ್ಮ ತರ್ಕದಲ್ಲಿ ಸರಿ ಅನ್ನಂತ ವಾದ ಮಾಡೋದಿದ್ದಾರಲ್ಲ, ಅವರಿಂದ ಇದನ್ನು ಪಡೆದುಕೊಳ್ಳಿಕ್ಕೆ ಆಗೋದಿಲ್ಲ, ಇದನ್ನು ಗುರುತಿಸ್ಲಿಕ್ಕೆ ಆಗೋದಿಲ್ಲ, ಇದನ್ನು ಸ್ಪಷ್ಟಪಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇತಿ ಓಂ ಓಂ. ಪೂರ್ಣಮದಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಮಹಾರಾಜ ಜಯ. ಜೈ ಶ್ರೀ ದಯಾನಂದ ಜೀ.